ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣದ ಮಂತ್ರಾಲಯ. ಇಂದಿನ ಕಾರ್ಯಕ್ರಮದಲ್ಲಿ ತೆಂಗಿನ ಬೆಳೆ ಬಾಧಿಸುವ ಬಿಳಿ ನೊಣದ ನಿಯಂತ್ರಣ ಕುರಿತು ಅರಸೀಕೆರೆಯ ಬೋರನ್ಕೊಪ್ಪಲಿನಲ್ಲಿರುವ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ವಿಜ್ಞಾನಿ ಡಾ ಚಂದ್ರಶೇಖರ್ ಜಿಎಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿಮಾನ ಸೂದನ್. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ತೆಂಗಿನ ಬೆಳೆಯನ್ನ ಬಾಧಿಸ್ತಾ ಇರತಕ್ಕಂತಹ ಬಿಳಿ ಸುರುಳಿ ನೊಣದ ನಿಯಂತ್ರಣವನ್ನ ಕುರಿತು ನಾವು ಮಾತನಾಡ್ತಾ ಇದ್ದೇವೆ. ನಮ್ಮ ಹಾಸನ ಜಿಲ್ಲೆಯ ಒಂದು ಪ್ರಮುಖವಾದಂತಹ ಬೆಳೆ ಅಂತ ಹೇಳಿದ್ರೆ ಅದು ತೆಂಗು. ಏನು ಪ್ರಧಾನಮಂತ್ರಿಗಳ ಒಂದು ಕಾರ್ಯಕ್ರಮ ಇದೆಯೋ ಆ ಕಾರ್ಯಕ್ರಮದಲ್ಲಿಯೂ ಕೂಡ ಒಂದು ಜಿಲ್ಲೆ ಒಂದು ಉತ್ಪನ್ನದ ಹಿನ್ನೆಲೆಯಲ್ಲಿ ತೆಂಗನ್ನ ಆಯ್ಕೆ ಮಾಡಿಕೊಂಡು ಸಾಕಷ್ಟು ಕೆಲಸಗಳನ್ನ ಮಾಡಲಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಈ ತೆಂಗನ್ನ ಬಿಳಿ ಸುರುಳಿ ನೊಣ ಅನ್ನುವಂಥದ್ದು ಹೆಚ್ಚು ಬಾಧಿಸ್ತಾ ಇರುವಂತದ್ದನ್ನ ನಾವು ಗಮನಿಸ್ತಾ ಇದ್ದೇವೆ. ಇದು ಕೇವಲ ನಮ್ಮ ಜಿಲ್ಲೆಯ ಸಮಸ್ಯೆ ಮಾತ್ರ ಅಲ್ಲ, ರಾಜ್ಯದಾದ್ಯಂತ ದೇಶದಾದ್ಯಂತ ಈ ಸಮಸ್ಯೆ ಹೆಚ್ಚು ಉಲ್ಬಣಿಸ್ತಾ ಇರತಕ್ಕಂಥದ್ದನ್ನ ನಾವು ಗಮನಿಸಬಹುದು. ತೆಂಗು ಹಾಗೆ ನೋಡಿದ್ರೆ ಒಂದು ಬಹಳ ಪ್ರಮುಖವಾದಂತಹ ಬೆಳೆ ಮತ್ತೆ ಉಪಯುಕ್ತವಾದಂತಹ ಬೆಳೆ. ಇದು ಕೃಷಿಕರಿಗೆ ಹೆಚ್ಚು ಆದಾಯವನ್ನ ಹೆಚ್ಚು ಅನುಕೂಲಗಳನ್ನ ತಂದುಕೊಡ್ತಕ್ಕಂತಹ ಒಂದು ಬೆಳೆ. ಇಂತಹ ಬೆಳೆ ಏನಾದರೂ ಹಾನಿಗೆ ಈಡಾಯಿತು ಅಂತ ಹೇಳಿದ್ರೆ ಕೃಷಿಕರಿಗೆ ಸಾಕಷ್ಟು ಆರ್ಥಿಕವಾಗಿ ನಷ್ಟ ಸಂಭವಿಸುತ್ತೆ. ಈ ನಿಟ್ಟಿನಲ್ಲಿ ಈ ಬಿಳಿ ಸುರುಳಿ ನೊಣ ಅಂತ ಅಂದ್ರೆ ಏನು, ಯಾಕೆ ಇದು ಬಂತು, ಎಲ್ಲೆಲ್ಲಿ ಇದು ವಿಸ್ತರಿಸಿದೆ, ಏನೆಲ್ಲ ಹಾನಿಯನ್ನ ಮಾಡ್ತಾ ಇದೆ, ಹೇಗೆ ಇದರ ನಿರ್ವಹಣೆ ಅಥವಾ ನಿಯಂತ್ರಣವನ್ನ ಮಾಡಬೇಕು ಅನ್ನುವಂತಹ ವಿಚಾರಗಳನ್ನ ಇವತ್ತು ಪ್ರಸ್ತಾಪವನ್ನ ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಅರಸೀಕೆರೆ ಸಮೀಪ ಬೋರ್ನಕೊಪ್ಪಲ್ನಲ್ಲಿ ಇರತಕ್ಕಂತಹ ತೋಟಗಾರಿಕಾ ಸಂಶೋಧನಾ ಕೇಂದ್ರದಲ್ಲಿ ವಿಜ್ಞಾನಿಗಳಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇರತಕ್ಕಂತಹ ಡಾಕ್ಟರ್ ಜಿಎಸ್ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ಇದ್ದಾರೆ. ಚಂದ್ರಶೇಖರ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ವಂದನೆಗಳು. ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಬಿಳಿ ಸುರುಳಿ ನೊಣ ಅನ್ನುವಂಥದ್ದು ಇವತ್ತು ತೆಂಗಿನ ಬೆಳೆಯನ್ನ ಬಾಧಿಸ್ತಾ ಇರತಕ್ಕಂಥದ್ದು. ಇತ್ತೀಚೆಗೆ ಇದರ ಒಂದು ಸಮಸ್ಯೆ ಹೆಚ್ಚಳವಾಗಿ ಕಂಡು ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಈ ಬಿಳಿ ಸುರುಳಿ ನೊಣ ಇದರ ಬಗ್ಗೆ ಒಂದು ಸಣ್ಣ ಪರಿಚಯವನ್ನ ಮಾಡಿಕೊಡಿ. ರೈತ ಬಾಂಧವರೇ, ಈಗ ಇತ್ತೀಚಿನ ದಿನಗಳಲ್ಲಿ ಈ ಒಂದು ನಮ್ಮ ಒಂದು ತೆಂಗು ಬೆಳೆಗಳಲ್ಲಿ ಎಲ್ಲಾ ಭಾಗಗಳಲ್ಲಿ ಹೆಚ್ಚಾಗಿ ಕಾಡ್ತಾ ಇರತಕ್ಕಂತ ಈ ಒಂದು ರೂಗೋಸ್ ಬಿಳಿ ಸುರುಳಿ ನೊಣದ ಬಗ್ಗೆ ನಾನು ನಿಮಗೆ ಹೇಳೋದಕ್ಕೆ ಇಚ್ಛೆಪಡ್ತೀನಿ. ಈ ಒಂದು ರೂಗೋಸ್ ಬಿಳಿ ಸುರುಳಿ ನೊಣ ಹೆಮಿಪ್ಟರ ಅನ್ನ ಜಾತಿಗೆ ಸೇರಿರ್ತಕ್ಕಂಥ ಮತ್ತೆ ಅಲಿರೋಡಿಡೆ ಎಂಬ ಗಣಕ್ಕೆ ಸೇರಿರ್ತಕ್ಕಂಥ ಒಂದು ಕೀಟ ಆಗಿದೆ. ಈ ಒಂದು ಕೀಟವು ವಿಶ್ವದಲ್ಲಿ ಮೊದಲ ಬಾರಿಗೆ 2004 ಬೆಲೀಜ್ನಲ್ಲಿ ತೆಂಗಿನ ಮರಗಳಲ್ಲಿ ಇದು ಕಾಣಿಸ್ಕೊಂಡು ಇದನ್ನ ಒಬ್ಬ ಸೈಂಟಿಸ್ಟ್ ಐಡೆಂಟಿಫೈ ಮಾಡಿದ್ರು ಅಂದ್ರೆ ಮಾರ್ಟಿನ್ ಅಂತ ಹೇಳ್ಬಿಟ್ಟು. ಮಾರ್ಟಿನ್ ಅವರು ಬೆಲೀಜ್ನಲ್ಲಿ 2004 ಇದನ್ನ ಕಂಡುಹಿಡಿದ್ರು. ನಂತರ ಇದು ಫ್ಲೋರಿಡಾದಲ್ಲಿ ಬಹಳ ಹೆಚ್ಚಾಗಿ ಒಂದು ತೆಂಗಿನ ಮರಗಳಲ್ಲಿ ಹೆಚ್ಚಾಗಿ ಬಹಳ ಕಾಣಿಸ್ಕೊಂಡ್ಬಿಡ್ತು. 2009 ಫ್ಲೋರಿಡಾದಲ್ಲಿ ತುಂಬಾ ಹೆಚ್ಚಾಗಿ ಕಾಣಿಸ್ಕೊಂಡ್ತು. ಆಮೇಲೆ ನಂತರ ನಮ್ಮ ಭಾರತದಲ್ಲಿ ಇದು ಕಾಣಿಸ್ಕೊಂಡಿದ್ದು 2016 ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಕಾಣಿಸ್ಕೊಂಡ್ತು. ಇದು ಭಾರತದಲ್ಲಿ ಎಲ್ಲಿ ಕಾಣಿಸ್ಕೊಂತಪ್ಪ ಅಂದ್ರೆ ಮೊದಲು ನಮ್ಮ ಒಂದು ಪಕ್ಕದ ರಾಜ್ಯ ಆದಂತ ತಮಿಳುನಾಡಿನಲ್ಲಿ ಪೊಲಾಚಿ ಅನ್ನೋ ಒಂದು ಹಳ್ಳಿನಲ್ಲಿ ಪೊಲಾಚಿ ಎಂಬ ಹಳ್ಳಿನಲ್ಲಿ ಮೊದಲಿಗೆ ಕಾಣಿಸ್ಕೊಂತು. ನಂತರ ಇನ್ನೊಂದು ಪಕ್ಕದ ರಾಜ್ಯ ಆದಂತ ಕೇರಳದ ಒಂದು ಪಲಕ್ಕಾಡ್ ರೀಜನ್ನಲ್ಲಿ ಕೂಡ ಇದು 2016 ನಮ್ಮ ಒಂದು ಭಾರತದಲ್ಲಿ ಕಾಣಿಸ್ಕೊಂಡ್ಬಿಟ್ಟು ಕ್ರಮೇಣವಾಗಿ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಮಂಗಳೂರು ಮತ್ತೆ ಉಡುಪಿ ಹತ್ರ ಮೊದಲಿಗೆ ಕಾಣಿಸ್ಕೊಂಡ್ಬಿಟ್ಟು ನಂತರ ಕಾಲಕ್ರಮೇಣ ಒಂದು ಕರಾವಳಿ ಭಾಗದಿಂದ ನಮ್ಮ ಒಂದು ಅರೆಮಲ್ನಾಡು ಮಲ್ನಾಡು ಮತ್ತೆ ಮೈದಾನ ಪ್ರದೇಶಗಳಿಗೆ ಇದು ವಿಸ್ತಾರ ಆಗಿಬಿಟ್ಟಿದೆ. ಈಗ ಎಲ್ಲಾ ಒಂದು ತೆಂಗು ಬೆಳೀತಕ್ಕಂತ ಕರ್ನಾಟಕ ಭಾಗದ ಎಲ್ಲಾ ಕಡೆ ಈ ಒಂದು ರೂಗೋಸ್ ಬಿಡಿ ಸುರುಳಿ ನೊಣದ ಹುಳ ಎಲ್ಲ ಪಸರಿಸಿಬಿಟ್ಟು ಆರ್ಥಿಕವಾಗಿ ಸಾಕಷ್ಟು ತೊಂದರೆಗೀಡು ಮಾಡ್ತಾ ಇದೆ. ಯಾವ್ಯಾವ ಬೆಳೆಯನ್ನ ಈ ನೊಣ ಬಾಧಿಸುತ್ತೆ? ತೆಂಗು ಒಂದು ಅಲ್ಲದೇನೆ ಇನ್ನೂ ಹೆಚ್ಚಾಗಿ ನಮ್ಮ ಒಂದು ಅಕ್ಕಪಕ್ಕದ ಬೆಳೆಗಳಾದಂತ ಈಗ ಬಾಳೆ ಇರ್ಬೋದು, ನಿಂಬೆ ಇರ್ಬೋದು, ಮಾವು ಇರ್ಬೋದು, ಸಪೋಟ ಇರ್ಬೋದು, ಹೂವಿನ ಗಿಡಗಳಿರ್ಬೋದು, ಅಲಂಕಾರಿಕ ಗಿಡಗಳಿರ್ಬೋದು, ಕೆಲವು ಅರಣ್ಯ ಗಿಡಗಳಿರ್ಬೋದು, ಟೋಟಲಿ ಒಂದು 126 ಇದು ಕಾಣಿಸ್ಕೊಂಡಿದೆ. ತೆಂಗು ಒಂದಕ್ಕೆ ಹಾನಿ ಮಾಡದಲ್ಲದೆ ಇತರ ಬೆಳೆಗಳಲ್ಲೂ ಕೂಡ ಹೆಚ್ಚಾಗಿ ಇದರ ಬಾಧೆಯನ್ನ ಉಲ್ಬಣಿಸಿದೆ. ಆಮೇಲೆ ತೆಂಗು ಬಿಟ್ರೆ ಹೆಚ್ಚಾಗಿ ಕಾಡ್ತಕ್ಕಂಥದ್ದು ಇನ್ನೊಂದು ಬೆಳೆ ಅಂದ್ರೆ ಬಾಳೆ ಮತ್ತೆ ಸೀಬೆ. ಈ ಎರಡು ಗಿಡಗಳಲ್ಲಿ ಬಹಳ ಹೆಚ್ಚಾಗಿ ಕಾಣಿಸ್ಕೊಂಡಿದೆ. ಮೋರ್ ದೆನ್ 126 ಬೆಳೆಗಳಲ್ಲಿ ಇದು ನಮ್ಮ ದೇಶದಲ್ಲಿ ಕಾಣಿಸ್ಕೊಂಡಿದೆ. ಈಗ ತೆಂಗನ್ನ ಹೆಚ್ಚು ಬಾಧಿಸ್ತಕ್ಕಂಥದ್ದು ನಂತರ ಬಂದ್ಬಿಟ್ಟು ಇತರ ಅಲಂಕಾರಿಕ ಗಿಡಗಳು, ಹಣ್ಣಿನ ಬೆಳೆಗಳು, ಕೆಲವು ಹೂವಿನ ಬೆಳೆಗಳು ಆಗಿರ್ಬೋದು, ಕೆಲವು ಔಷಧಿ ಬೆಳೆಗಳು ಕೂಡ ಕಾಣಿಸ್ಕೊಂಡಿದೆ. ಈ ಒಂದು ಬೇವಿನ ಎಲೆಗೂ ಕೂಡ ಇದು ಕಾಣಿಸ್ಕೊಂಡಿದೆ. ಈಗ ಬೇವನ್ನ ಸಾಮಾನ್ಯವಾಗಿ ನಾವು ಏನು ಕೀಟನಾಶಕ ಅಂತ ಹೇಳಿ ಕೀಟನಾಶಕ ಬಳಸ್ತೀವಿ, ಮತ್ತೆ ಕೀಟಗಳನ್ನ ದೂರ ಸರಿಸಕ ಅಂದ್ರೆ ರಿಪಲೆಂಟ್ ಆಗಿ ಯೂಸ್ ಮಾಡ್ತೀವಿ. ಅಂತ ಒಂದು ಬೆಳೆಗಳಲ್ಲೂ ಕೂಡ ಇದು ಕಾಣಿಸ್ಕೊಂಡಿದೆ. ಏನಿದು ಒಂದೇ ವಿಧದ ನೊಣವ ಅಥವಾ ಇದರಲ್ಲಿ ಬೇರೆ ಬೇರೆ ತರಹದ ನೊಣಗಳಿದ್ದಾವ? ಮೊದಲಿಗೆ ನಮ್ಮ ಭಾರತದಲ್ಲಿ ಇದು ಕಾಣಿಸ್ಕೊಂಡಿದ್ದು ಅಂದ್ರೆ ಇದು ಅಲ್ಯೂರಿಡಕಸ್ ರೂಗೋ ಪರ್ಕ್ಯುಲೇಟಸ್ ಅಂತ ಹೇಳ್ಬಿಟ್ಟು ಇದೊಂದು ಜೀವಿ, ಇದು ಬಿಳಿ ನೊಣದ ಒಂದು ಜೀವಿ, ಇದು ಮೊದಲಿಗೆ ಕಾಣಿಸ್ಕೊಂಡಿತ್ತು. ಇದಲ್ದೇನೆ ಇನ್ನೂ ಒಂದು ಯಾವ್ದಪ್ಪ ಅಂದ್ರೆ ಬೊಂಡಾರ್ ನೆಸ್ಟಿಂಗ್ ವೈಟ್ ಫ್ಲೈ ಅಂತ ಹೇಳ್ಬಿಡ್ತಾರೆ. ಬೊಂಡಾರ್ ನೆಸ್ಟಿಂಗ್ ವೈಟ್ ಫ್ಲೈ ಅನ್ನೋದು 2018 ಇದು ಕಾಣಿಸ್ಕೊಂಡಿತ್ತು. ಎಲ್ಲೆಲ್ಲಪ್ಪ ಅಂದ್ರೆ ಕೇರಳದಲ್ಲಿ ಮತ್ತೆ ಕರ್ನಾಟಕದ ಒಂದು ಮಂಡ್ಯ ಮತ್ತೆ ಮೈಸೂರು ಭಾಗಗಳಲ್ಲಿ ಇದು ಕಾಣಿಸ್ಕೊಂಡಿತು. ಇದರ ಒಂದು ವೈಜ್ಞಾನಿಕ ಹೆಸರಂದ್ರೆ ಪ್ಯಾರಾಲಿರೋಡ್ಸ್ ಭುಂಡಾರಿ ಅಂತ ಹೇಳ್ಬಿಟ್ಟು 2018 ಕಾಣಿಸ್ಕೊಂತು. ತದನಂತರ ನೆಸ್ಟಿಂಗ್ ವೈಟ್ ಫ್ಲೈ ಅಂತ ಹೇಳ್ಬಿಟ್ಟು, ನೆಸ್ಟಿಂಗ್ ವೈಟ್ ಫ್ಲೈ ಅನ್ನೋದು ಕೂಡ 2018 ನಮ್ಮ ಪಕ್ಕದ ರಾಜ್ಯದಲ್ಲಿ ಕೇರಳ, ಕರ್ನಾಟಕ, ತಮಿಳುನಾಡು ಮತ್ತೆ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್ ಗಳಲ್ಲಿ ಕೂಡ ಇದು ಒಂದು ನೆಸ್ಟಿಂಗ್ ವೈಟ್ ಫ್ಲೈ ಅಂತ ಹೇಳಿದ್ವಲ್ಲ ಇದು ಕಾಣಿಸ್ಕೊಂಡು. ಇದ್ರದ ಒಂದು ವೈಜ್ಞಾನಿಕ ಹೆಸರಂದ್ರೆ ಪ್ಯಾರಾಲಿರೋಡ್ಸ್ ಮಿನಿ ಅಂತ ಹೇಳ್ಬಿಟ್ಟು, ತುಂಬಾ ಚಿಕ್ಕ ಚಿಕ್ಕ ಇರ್ತವೆ, ಗುಂಪು ಗುಂಪಾಗಿರ್ತವೆ ಇದು. ತದನಂತರ ಇನ್ನೊಂದು 2019 ಪಾಮ್ ಇನ್ಫೆಸ್ಟಿಂಗ್ ವೈಟ್ ಫ್ಲೈ ಅಂತ ಹೇಳ್ಬಿಟ್ಟು, ಪಾಮ್ ಇನ್ಫೆಸ್ಟಿಂಗ್ ವೈಟ್ ಫ್ಲೈ ಅಂತ ಹೇಳ್ಬಿಟ್ಟು ಇದು 2019 ಕರ್ನಾಟಕ ರಾಜ್ಯದಲ್ಲಿ ಇದು ಕಾಣಿಸ್ಕೊಂಡಿತು. ಪಾಮ್ ಇನ್ಫೆಸ್ಟಿಂಗ್ ವೈಟ್ ಫ್ಲೈದ ಒಂದು ವೈಜ್ಞಾನಿಕ ಹೆಸರು ಏನಪ್ಪಾ ಅಂದ್ರೆ ಅಲ್ಯೂರಾ ಟ್ರ್ಯಾಕ್ಲೆಸ್ ಅಟ್ರಾಕ್ಟಸ್ ಅಂತ ಹೇಳ್ಬಿಟ್ಟು, ಅಲ್ಯೂರಾ ಟ್ರ್ಯಾಕ್ಲೆಸ್ ಅಟ್ರಾಕ್ಟಸ್ ಅಂತ ಹೇಳ್ಬಿಟ್ಟು ಇದು ತುಂಬಾ ಚಿಕ್ಕವು ಮತ್ತೆ ಕಪ್ಪಗೂ ಇರುತ್ತವೆ. ಇವು ಈ ಒಂದು ಬಿಳಿ ನೋಣ ರೂಗೋ ಸ್ಪೆಲ್ಲಿಂಗ್ ವೈಟ್ ಫ್ಲೈ ಅಲ್ದೇನೆ ಇತರ ಬಿಳಿ ನೋಣಗಳು ಇವು. ಬೊಂಡಾರಿ ನೆಸ್ಟಿಂಗ್ ವೈಟ್ ಫ್ಲೈ, ಪಾಮ್ ಇನ್ಫೆಸ್ಟಿಂಗ್ ವೈಟ್ ಫ್ಲೈ, ನೆಸ್ಟಿಂಗ್ ವೈಟ್ ಫ್ಲೈ ಅಂತ ಹೇಳ್ಬಿಟ್ಟು ಇದಲ್ದೇನೆ ಇನ್ನೊಂದು ಅಲಿರೋಡಿಕ್ಸ್ ಡಿಸ್ಪರ್ಸಸ್ ಅನ್ನೋ ಒಂದು ವೈಜ್ಞಾನಿಕ ಹೆಸರು ಬರೀ ಬಿಳಿ ನೋಣ. ಇದು 2004 ಹಿಂದೆನೆ ಮುಂಚೆನೆ ಎಲ್ಲ ಕಾಣಿಸ್ಕೊಂಡಿತ್ತು, ಆದ್ರೆ ಇದು ಅಷ್ಟೊಂದು ಬಾಧೆ ಮಾಡಿರ್ಲಿಲ್ಲ. ಈ ಎಲ್ಲಾ ಒಂದು 5 ಬಿಳಿ ನೋಣಗಳು ಕೂಡ ನಮ್ಮ ಒಂದು ತೆಂಗಿನ ಬೆಳೆಗಳಲ್ಲಿ ಕಾಣಿಸ್ಕೊಂಡಿದ್ದಾವೆ. ಮತ್ತೆ ಎಲ್ಲೆಲ್ಲಿ ಇದು ವಿಸ್ತರಣೆಯನ್ನ ಹೊಂದಿದೆ? ಈಗ ಈ ರೂಗೋಸ್ ಬಿಳಿ ಸುರುಳಿ ನೋಣ ಭಾರತದಲ್ಲಿ ತಮಿಳುನಾಡು, ಕರ್ನಾಟಕ, ಆಂಧ್ರಪ್ರದೇಶ, ಕೇರಳ, ತೆಲಂಗಾಣ, ಮಹಾರಾಷ್ಟ್ರ, ಗೋವಾ, ಪಶ್ಚಿಮ ಬಂಗಾಳ, ಅಸ್ಸಾಂ, ಗುಜರಾತ್ ಮತ್ತೆ ಲಕ್ಷದ್ವೀಪ ಭಾಗಗಳಲ್ಲಿ ವಿಸ್ತಾರಗೊಂಡಿದೆ. ಸಾಮಾನ್ಯವಾಗಿ ಎಲ್ಲೆಲ್ಲಿ ತೆಂಗನ್ನ ಹೆಚ್ಚು ಪ್ರಮಾಣದಲ್ಲಿ ಬೆಳೀತಾರೋ ಎಲ್ಲಾ ಆ ಭಾಗಗಳಲ್ಲೂ ಕೂಡ ಇದು ವಿಸ್ತರಿಸಿದೆ. ಇತರ ಬೆಳೆಗಳಲ್ಲೂ ಕೂಡ ವಿಸ್ತರಣೆಗೊಂಡಿದೆ. ಆಮೇಲೆ ಕರ್ನಾಟಕದಲ್ಲಿ ಬಂದ್ಬಿಟ್ಟು ಉಡುಪಿ, ಮಂಗಳೂರು, ಹಾಸನ, ಮಂಡ್ಯ, ಮೈಸೂರು, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಮನಗರ, ತೆಂಗು ಪ್ರಮುಖವಾಗಿ ಬೆಳೀತಕ್ಕಂಥ ಜಿಲ್ಲೆಗಳಲ್ಲಿ ಇದು ಹೆಚ್ಚಾಗಿ ಕಾಣಿಸ್ಕೊಂಡಿದೆ. ದಾವಣಗೆರೆ ಜಿಲ್ಲೆನಲ್ಲೂ ಕೂಡ ಇದು ವಿಸ್ತರಿಸಿದೆ. ಮತ್ತೆ ಸೆಂಟ್ರಲ್ ಪಾರ್ಟ್ ಇಂದ ಮತ್ತೆ ನಾರ್ತ್ ಕಡೆನೂ ಕೂಡ ಇದು ಬಹಳಷ್ಟು ಈ ಬಿಜಾಪುರ ಜಿಲ್ಲೆ ಆಗಿರ್ಬೋದು, ಆಮೇಲೆ ಬಾಗಲಕೋಟೆ ಇಲ್ಲಿ ಕೂಡ ಇದು ಕಾಣಿಸ್ಕೊಂಡಿದೆ. ಈ ಒಂದು ನೊಣ ಹೇಗಿರುತ್ತೆ, ಇದರ ಬಾಹ್ಯ ಲಕ್ಷಣಗಳು ಹೇಗಿರುತ್ತೆ, ನಮ್ಮ ತೋಟಕ್ಕೆ ಗಿಡಕ್ಕೆ ಇದು ಬಂತು ಅಂತ ಹೇಳಿದ್ರೆ ಅದನ್ನ ಗುರುತು ಮಾಡುವಂತದ್ದು ಹೇಗೆ, ಇದು ಬಿಳಿ ನೊಣದ ಸಮಸ್ಯೆ ಅಂತ? ಇದು ಹೇಗಿರುತ್ತೆ ಅಂದ್ರೆ ಸರ್, ಇದು ಸಾಮಾನ್ಯವಾಗಿ ಈ ಒಂದು ರೂಗೋ ಸುಳಿ ಆಕಾರದ ಬಿಳಿ ನೊಣ ಏನಿದೆಯಲ್ಲ, ಈ ಒಂದು ಪ್ರೌಢ ಕೀಟ ಬೇರೆ ಬಿಳಿ ನೊಣಗಳ ತರನೇ ಸಾಮಾನ್ಯ ಬಿಳಿ ನೊಣಕ್ಕಿಂತ 3 ದೊಡ್ಡದಾಗಿರುತ್ತೆ. ಆಕಾರದಲ್ಲಿ ತುಂಬಾ ದೊಡ್ಡದಿರುತ್ತೆ. ಆಮೇಲೆ ಏನಂದ್ರೆ ಇದ್ರ ಚಲನವಲನ ಹೆಂಗಿರುತ್ತೆ ಅಂದ್ರೆ ಮಂದಗತಿಯಲ್ಲಿರುತ್ತೆ, ಅಂದ್ರೆ ಜೋರಾಗಿ ಮೂವ್ ಆಗಲ್ಲ. ಬೇರೆ ಬಿಳಿ ನೊಣಗಳು ಅಂದ್ರೆ ಒಂದ್ ಎಲೆಯಿಂದ ಇನ್ನೊಂದ್ ಎಲೆಗೆ ಜಂಪ್ ಆಗ್ತಾ ಇರ್ತವೆ, ಹಾರ್ತಾ ಇರ್ತವೆ, ಹೋಗ್ತಾ ಇರ್ತವೆ, ಮೂವ್ ಆಗ್ತಾ ಇರ್ತವೆ. ಇದ್ರದ್ದು ಮಂದಗತಿಯಲ್ಲಿರ್ತವೆ, ಚಲನವಲನ ಏನು ಇರೋದಿಲ್ಲ. ಆಮೇಲೆ ಏನಪ್ಪಾ ಅಂದ್ರೆ ರೆಕ್ಕೆ ಹಿಂಬದಿನಲ್ಲಿ ಒಂಥರ ಕಪ್ಪು ಮಚ್ಚೆಗಳಿರ್ತವೆ, ನೋಡೋದಕ್ಕೆ ಬೇರೆ ಬಿಳಿ ನೋಣಗಳಿಗಿಂತ ಆಕಾರದಲ್ಲಿ ದೊಡ್ಡದಾಗಿರುತ್ತೆ. ಆಮೇಲೆ ಏನಪ್ಪಾ ಅಂದ್ರೆ ಇನ್ನೊಂದು ವಿಶೇಷತೆ ಏನಂದ್ರೆ ಈ ಒಂದು ಹೆಣ್ಣು ಬಿಳಿ ನೋಣಗಳು ಏನ್ ಮಾಡ್ತಾವೆ ಅಂದ್ರೆ ಈ ಒಂದು ತೆಂಗಿನ ಗರಿಗಳ ಎಲೆಗಳ ಕೆಡಗಳೇ ವೃತ್ತಾಕಾರದಲ್ಲಿ ಒಂದ್ ಸಣ್ಣ ಸಣ್ಣ ಎಲ್ಲ ಮೊಟ್ಟೆಗಳನ್ನ ಇವು ಇಡ್ತವೆ. ಆಮೇಲೆ ತನ್ನ ಜೀವಿತಾವಧಿ ಫುಲ್ಲು ಕಳೆಯುತ್ತೆ. ಆಮೇಲೆ ಈ ಒಂದು ಬಿಳಿ ನೋಣಗಳದ ಏನಂದ್ರೆ ರೂಗಸರ್ಗ ಬಿಳಿ ನೋಣ ಕೆನೆ ಬಿಳಿಯಿಂದ ಕಡು ಹಳದಿ ಬಣ್ಣದ ಹೊಂದಿರ್ತದೆ. ಆಮೇಲೆ ಈ ಪ್ರೌಢಾಭಿವೃದ್ಧಿಗೊಳ್ಳುವ ಹಂತದಲ್ಲಿ ಏನಾಗುತ್ತಂದ್ರೆ ಕೆನೆ ಹಳದಿ ಬಣ್ಣದಲ್ಲಿ ಇರ್ತಕ್ಕಂತ ಒಂದು ಮೊಟ್ಟೆ ಆ ಒಂದು ಇನ್ನೇನು ಪ್ರೌಢಾವಸ್ಥೆ ಮುಗಿಯ ಟೈಮಲ್ಲಿ ಏನಾಗುತ್ತಂದ್ರೆ ಕಪ್ಪುಗೆ ಇರುತ್ತೆ ಮೊಟ್ಟೆ. ಆಮೇಲೆ ಈ ಗಂಡು ನೊಣಗಳಲ್ಲಿ ಏನಂದ್ರೆ ಈ ಒಂದು ಹೊಟ್ಟೆಯ ತುದಿ ಭಾಗದಲ್ಲಿ ಉದ್ದೊಂದು ಚಿಮಟಾಕಾರ ಇರುತ್ತೆ. ಒಂದು ಗಂಡು ಹುಳುಗಳನ್ನ ಹೆಂಗೆ ಗುರುತಿಸ್ಬೇಕಪ್ಪ ಅಂದ್ರೆ ಆ ಒಂದು ಉದರ ಅಂದ್ರೆ ಒಂದು ಹೊಟ್ಟೆಯ ತುದಿ ಭಾಗದಲ್ಲಿ ಇಕ್ಳ ಗಾತ್ರ ಟೈಪ್ ಇಕ್ಳ ಚಿಮಟ ಅಂತ ಹೇಳ್ತೀವಲ್ಲ ಚಿಮಟದ ತರ ಒಂದು ಇದು ಆಕಾರ ಇರುತ್ತೆ. ಆಮೇಲೆ ಈ ಕೀಟದ ಒಂದು ಮೈ ಬಣ್ಣ ಹೆಂಗಿರುತ್ತೆ ಅಂದ್ರೆ ಹಳದಿ ಬಣ್ಣ ಇರುತ್ತೆ, ರೆಕ್ಕೆಗಳೆಲ್ಲ ಬಿಳಿ ಬಣ್ಣದಿರುತ್ತೆ, ಹಿಂಬದಿಯ ರೆಕ್ಕೆಗಳಲ್ಲಿ ಆ ಒಂದು ಕಪ್ಪು ಮಚ್ಚೆ ಇರುತ್ತೆ. ಈ ಒಂದು ಮಚ್ಚೆ ನೋಡಿಬಿಟ್ಟೆ ಗುರುಸ್ಬೋದು ರುಗೋಸ್ ಸ್ಪೈಲಿಂಗ್ ವೈಟ್ಲೈನ್ ಅಂತ ಹೇಳ್ಬಿಟ್ಟು. ಅಂತ ಅಂದ್ರೆ ನಮ್ಮ ಈ ಬಿಳಿ ಸುರುಳಿ ನೊಣ ಏನಿದೆಯೋ ಇದನ್ನ ಗುರುತು ಮಾಡುವಂತದ್ದು ಹೇಗೆ ಅಂತ ಅಂದ್ರೆ ಅದು ಬಹಳ ನಿಧಾನಗತಿಯಲ್ಲಿ ಚಲಿಸುತ್ತೆ, ಬಿಳಿ ಮಿಶ್ರಿತ ಹಳದಿ ಬಣ್ಣವನ್ನು ಹೊಂದಿರುತ್ತೆ, ಅಂದ್ರೆ ರೆಕ್ಕೆಗಳು ಬಿಳಿಯಾಗಿರುತ್ತೆ, ಅದರ ಮೈ ಎಲ್ಲ ಸ್ವಲ್ಪ ಹಳದಿ ಬಣ್ಣದಲ್ಲಿರುತ್ತೆ, ರೆಕ್ಕೆ ಒಳಗಡೆ ಕಪ್ಪು ಕಪ್ಪು ಮಚ್ಚೆ ಮಚ್ಚೆ. ಅದನ್ನ ನೋಡಿ ನಾವು ಇದು ಈ ಬಿಳಿ ಸುರುಳಿ ನೊಣ ಅಂತ ಹೇಳಿ ಗುರುತನ್ನ ಮಾಡಬಹುದು. ಇದು ಏನು ಹಾನಿಯನ್ನ ಮಾಡುತ್ತೆ ತೆಂಗಿನ ಬೆಳೆಯಲ್ಲಿ, ಮತ್ತೆ ಆ ಹಾನಿಯ ಲಕ್ಷಣಗಳು ಹೇಗಿರುತ್ತೆ? ಮರಿ ಹುಳುಗಳು ಮತ್ತೆ ಒಂದು ಪ್ರೌಢ ಕೀಟಗಳು ಈ ಎರಡು ಹುಳುಗಳು ತೆಂಗಿನ ಗರಿಗಳ ಕೆಳಭಾಗದಲ್ಲಿ ಇದ್ಕೊಂಡ್ಬಿಟ್ಟು ರಸ ಇರ್ಕೊಳ್ಳುತ್ತೆ. ಆಮೇಲೆ ಏನ್ ಮಾಡುತ್ತಪ್ಪ ಅಂದ್ರೆ ಈ ಕೀಟಗಳು ಸಿಹಿಯಾದ ಒಂದು ಜೇನಿನ ದ್ರಾವಣ ತನ್ನ ಬಾಯಿಂದ ವಿಸರ್ಜನೆ ಮಾಡುತ್ತೆ. ಎಲೆಗಳ ಕೆಳಭಾಗದಲ್ಲಿ ಇದ್ಕೊಂಡ್ಬಿಟ್ಟು ರಸ ಹೀರ್ಬಿಟ್ಟು ನಂತರ ಏನಪ್ಪ ಅಂದ್ರೆ ಇದು ತನ್ನ ಬಾಯಿಯಿಂದ ಈ ಒಂದು ಸಿಹಿಯಾದ ಒಂದು ಜೇನಿನ ದ್ರಾವಣನ ವಿಸರ್ಜನೆ ಮಾಡುತ್ತೆ. ಸಿಹಿ ದ್ರಾವಣದ ವಿಸರ್ಜನೆ ಮಾಡೋದ್ರಿಂದ ಅಲ್ಲಿ ಏನಾಗುತ್ತಂದ್ರೆ ಒಂದು ಬೂದು ಬಣ್ಣದ ಶಿಲೀಂಧ್ರ ಬೆಳ್ಕೊಂಡ್ಬಿಡುತ್ತೆ. ಬೂದು ಬಣ್ಣದ ಶಿಲೀಂಧ್ರಗಳು ಬೆಳೆದಾಗ ಏನಾಗುತ್ತಂದ್ರೆ ಗರಿಗಳ ಮೇಲ್ಭಾಗದಲ್ಲಿ ಕಪ್ಪು ಬೂಸ್ಟ್ ತರ ಕಾಣಿಸುತ್ತೆ. ಈ ಒಂದು ಎಲೆಗಳೆಲ್ಲ ಕಪ್ಪು ಆಗಿ ಬೂಸ್ಟ್ ಎಲ್ಲ ಡೆವಲಪ್ ಆಗೋದ್ರಿಂದ ಏನಾಗುತ್ತಂದ್ರೆ ಇಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಯೋದಿಲ್ಲ. ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆದಿದ್ದಾಗ ಆ ಗಿಡಗಳಿಗೆ ಆಹಾರ ಸರಬರಾಜು ಆಗದೆ ಗಿಡಗಳಲ್ಲಿ ಇಳುವರಿ ಕುಂಠಿತ ಆಗಕ್ಕೆ ಕಾರಣ ಆಗ್ಬಿಡುತ್ತೆ. ಬೆಳವಣಿಗೆ ಆಗೋದಿಲ್ಲ, ಇಳುವರಿಯಲ್ಲಿ ಕೂಡ ಸಾಕಷ್ಟು ಕಡಿಮೆ ಆಗುವಂತದ್ದು ಸಮಸ್ಯೆ ಇರುತ್ತೆ, ಉಂಟಾಗುತ್ತೆ. ಒಂದ್ ವೇಳೆ ಇದನ್ನ ನಾವು ನಿರ್ಲಕ್ಷ್ಯ ಮಾಡಿದ್ರೆ ಏನೋ ಇರ್ಬೇಕು ಹೋಗುತ್ತೆ ಅಂತ ಅನ್ಕೊಂಡ್ ಬಿಟ್ವಿ ಅಂತ ಅಂದ್ರೆ ಇದರ ಸಮಸ್ಯೆಯ ಅಥವಾ ಹಾನಿಯ ತೀವ್ರತೆ ಎಲ್ಲಿಯವರೆಗೂ ತಲುಪಬಹುದು? ಈಗ ಬಹಳಷ್ಟು ನೆಗ್ಲೆಕ್ಟ್ ಮಾಡೋದನ್ನು ಒಳ್ಳೆಯದಲ್ಲ. ಯಾಕೆ ಅಂದ್ರೆ ಬರೀ ತೆಂಗು ಒಂದನ್ನೇ ಇದು ಕಾಡೋದಿಲ್ಲ, ಇದಲ್ದೇನೆ ಇನ್ನು 126 ಜಾತಿಯ ಬೇರೆ ಬೆಳೆಗಳನ್ನೆಲ್ಲ ಬಾಧಿಸುವ ಒಂದು ಚಾನ್ಸಸ್ ಇರೋದ್ರಿಂದ ಮುಂಜಾಗ್ರತಾ ಕ್ರಮವಾಗಿ ಇದನ್ನ ಹತೋಟಿ ಮಾಡೋದು ತುಂಬಾ ಒಳ್ಳೇದು. ಯಾಕೆಂದ್ರೆ ಇತರ ಬೆಳೆಗಳಿಗೆ ಎಲ್ಲ ಬಹಳ ಹಾನಿ ಮಾಡುತ್ತೆ. ಯಾಕಂದ್ರೆ ಸಾಕಷ್ಟು ರೈತರು ಬರೀ ತೆಂಗು ಒಂದೇ ಬೆಳೆದಿಲ್ಲ, ಮಧ್ಯದಲ್ಲೂ ಕೂಡ ಅಂತರ ಬೆಳೆಯಾಗಿ ವಿವಿಧ ಬೆಳೆಗಳನ್ನೆಲ್ಲ ಬೆಳ್ಕೊಳ್ತಾರೆ. ಆಮೇಲೆ ಬೇರೆ ಬೆಳೆಗಳು ಕೂಡ ಅದರಲ್ಲೂ ಅವರು ಆರ್ಥಿಕವಾಗಿ ಒಂದು ಸದೃಢರಾಗಲು ಬಹಳಷ್ಟು ಬೆಳೆಗಳನ್ನ ಬೆಳೆಯೋದಕ್ಕೆ ಇಚ್ಛೆ ಪಡ್ತಾರೆ. ಆ ಬೆಳೆಗಳು ಕೂಡ ಬಾಧೆ ಉಂಟಾದಾಗ ಅದರಲ್ಲಿ ಆರ್ಥಿಕ ಇಳುವರಿ ನಷ್ಟ ಆಗೋ ಸಾಧ್ಯತೆಗಳು ಬಹಳ ಇರುತ್ತೆ. ಹೇಗೆ ಹಬ್ಬುತ್ತೆ ಇದು? ವ್ಯಾಪಕವಾಗಿ ಹಬ್ಬುತ್ತೋ ಅಥವಾ ನಿಧಾನಗತಿಯಲ್ಲಿ ಹಬ್ಬುತ್ತೋ, ಮರದಿಂದ ಮರಕ್ಕೆ ಅಥವಾ ಗಿಡದಿಂದ ಗಿಡಕ್ಕೆ? ಇದರ ಚಲನವಲನಗಳು ಬೆಳಿಗ್ಗೆ ಟೈಮು ಮತ್ತೆ ಈವ್ನಿಂಗ್ ಟೈಮ್ ಸಾಯಂಕಾಲ ಟೈಮಲ್ಲಿ, ಬೆಳಿಗ್ಗೆ ಟೈಮಲ್ಲಿ ಸಂಜೆ ಟೈಮಲ್ಲಿ ಆಕ್ಟಿವ್ ಆಗಿರ್ತವೆ ಹುಳುಗಳು, ಅಷ್ಟು ಆಕ್ಟಿವ್ ಆಗಿರಲ್ಲ. ಮುಂಜಾನೆ ಸಮಯದಲ್ಲಿ ಮತ್ತೆ ಸಾಯಂಕಾಲದ ಸಮಯದಲ್ಲಿ ತಂಪೊತ್ತಿನಲ್ಲಿ ತುಂಬಾ ಆಕ್ಟಿವ್ ಆಗಿರುತ್ತೆ, ಅವಾಗ ಹಾರಾಡ್ತಿರ್ತವೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗ್ತಾ ಇರ್ತವೆ. ಈಗ ಗರಿಗಳಲ್ಲಿ ಏನಾಗುತ್ತಪ್ಪ ಅಂದ್ರೆ ಎಲ್ಲ ರಸ ಹೀರ್ಕೊಂಡಾಗ ಮತ್ತೆ ಫ್ರೆಶ್ ಆಗಿರೋ ಗರಿಗಳಲ್ಲಿ ಮೂವ್ ಆಗುತ್ತೆ. ಆಮೇಲೆ ಇದ್ರ ಸಂತತಿ ಅಭಿವೃದ್ಧಿ ಹೊಂದೋದು ಬಹಳ ಫಾಸ್ಟ್, ಬೇರೆ ಕೀಟಗಳಂಗಲ್ಲ, ಇದರ ಒಂದು ಸಂತತಿ ಬಹಳ ವೇಗವಾಗಿ ಹರಡ್ಬಿಡುತ್ತೆ. ಹಾಗಾಗಿ ಇದರ ಒಂದು ಪಸರಿಸೋದು ಸಾಧ್ಯತೆ ಬಹಳ ಹೆಚ್ಚಿರುತ್ತೆ. ಯಾಕೆಂದ್ರೆ ನಾವು ಉಡುಪಿನಲ್ಲಿ ನೋಡ್ ಬಂದಾಗ 2016 ನೋಡ್ ಬಂದ್ವಿ ಉಡುಪಿನಲ್ಲಿ, ಅದಾದ ಒಂದು 8 ತಿಂಗಳಿಗೆನೆ ಹಾಸನ ಭಾಗದಲ್ಲಿ ಎಲ್ಲಾ ಕಡೆ ಕಾಣಿಸ್ಕೊಂಡ್ಬಿಡ್ತು, ಅಷ್ಟು ವೇಗವಾಗಿ ಇದು ಹರಡುತ್ತೆ. ಲಕ್ಷಣಗಳು ಅಂತ ಅಂದ್ರೆ ಈಗ ಅದು ಬಂದ ಮೇಲೆ ಗಿಡದಲ್ಲಿ ಏನು ಬದಲಾವಣೆಗಳು ಆಗುತ್ತೆ? ಈಗ ಒಂದು ರೂಗೋಸ್ಪರ್ಲಿಂಗ್ ವೈಟ್ಲೈ ಏನಾದರೂ ಅಲ್ಲಿ ಅಥವಾ ತೆಂಗಿನ ಮರಗಳಲ್ಲಿ ಅಟ್ಯಾಕ್ ಆಗಿದೆ ಅಂದ್ರೆ ನಿಮಗೆ ಬಾಹ್ಯ ಲಕ್ಷಣ ಏನ್ ಕಾಣಿಸುತ್ತೆ ಅಂದ್ರೆ ನೀವು ದೂರದಿಂದ ನಿಂತು ನೋಡಿದ್ರೇನೆ ನಿಮ್ಮ ಒಂದು ತೆಂಗಿನ ಗರಿಗಳು ಎಲ್ಲ ಕಪ್ಪಾಗಿ ಕಾಣ್ತಾ ಇರುತ್ತೆ, ಕಪ್ಪು ಕಪ್ಪು ಕಾಣ್ತಾ ಇರ್ತವೆ. ಮೇಲಿನ ಎಲೆಗಳ ಕೆಳಭಾಗದಲ್ಲಿ ಸುರುಳಿ ಆಕಾರದಲ್ಲೆಲ್ಲ ಮೊಟ್ಟೆ ಇಟ್ಬಿಟ್ಟು ತನ್ನ ಒಂದು ಸಂತತಿ ವೃದ್ಧಿ ಮಾಡಿರೋದೆಲ್ಲ ಬಿಳಿ ಬಿಳಿ ಇದೆಲ್ಲ ಜೀವನ ಚಕ್ರದಲ್ಲಿ ಏನೇನು ಮಾರ್ಪಾಡುಗಳು ಹೊಂದಿರ್ತವೆ ಅದರದೆಲ್ಲ ಕಲ್ಮಶಗಳೆಲ್ಲ ಅದ್ರ ಕೆಳಗಡೆನೆ ಇರುತ್ತೆ. ನೋಡ್ತಿದ್ದಂಗೆ ಗೊತ್ತಾಗ್ಬಿಡುತ್ತೆ ನಿಮಗೆ ಎಲೆಗಳ ಗರಿಗಳೆಲ್ಲ ಕಪ್ಪಾಗಿ ಕಾಣ್ತಾ ಇರ್ತವೆ ದೂರದಿಂದ ನೋಡಿದಾಗ. ಗರಿಗಳು ಕಪ್ಪಾಗಿ ಕಾಣ್ತವೆ, ಕಪ್ಪಾಗಿ ಕಾಣೋದ್ರಿಂದ ನಾವು ಗುರುತು ಕೂಡ ಗುರುತು ಇದು ನಮ್ಮ ತೋಟಕ್ಕೆ ಬಂದಿದೆ ಅಂತ ಹೇಳಿ ನಾವು ಗುರುತಿಸಬಹುದು, ಗುರುತನ್ನ ಮಾಡಿಕೊಳ್ಬಹುದು. ಇಷ್ಟೆಲ್ಲ ಸಮಸ್ಯೆಯನ್ನ ಉಂಟು ಮಾಡತಕ್ಕಂತಹ ಈ ರೋಗಸ್ ನೊಣ ಅಂತ ಹೇಳಿ ಏನಿದೆಯೋ ಅಥವಾ ಬಿಳಿ ಸುರುಳಿ ನೊಣ ಅಂತ ಹೇಳಿ ಏನಿದೆಯೋ ಇದರ ನಿರ್ವಹಣೆಯನ್ನ ಮಾಡ್ತಕ್ಕಂಥದ್ದು ನಿಯಂತ್ರಣವನ್ನ ಮಾಡ್ತಕ್ಕಂಥದ್ದು ಹೇಗೆ? ನಾವೀಗ ರೈತರಿಗೆ ಏನ್ ಹೇಳೋದಕ್ಕೆ ಇಚ್ಛಪಡ್ತೀವಿ ಅಂದ್ರೆ ಈ ಒಂದು ತೆಂಗಿನ ತೋಟಗಳಲ್ಲಿ ಇದನ್ನ ಹೇಗೆ ನಿರ್ವಹಣೆ ಮಾಡ್ಕೊಬೇಕಂದ್ರೆ ಮೊದಲು ಅವರ ಒಂದು ತೆಂಗಿನ ತೋಟದಲ್ಲಿ ಏನಾದರೂ ಈ ಒಂದು ಬಿಳಿ ಸುರುಳಿ ನೊಣ ಅಟ್ಯಾಕ್ ಆಗಿದೆಯಂದ್ರೆ ಇವರು ಮೊದಲನೇದಾಗಿ ಅವರ ಒಂದು ತೋಟಕ್ಕೆ ಸಿಂಪರಣೆ ಮಾಡೋಕ್ಕಾಗುತ್ತೋ ಇಲ್ಲ ನೋಡ್ಕೊಬೇಕು. ಫಸ್ಟ್ನೇದು ಸಿಂಪರಣೆ ಮಾಡೋದಕ್ಕೆ ಅವಕಾಶ ಇತ್ತು ಅಂದ್ರೆ, ಯಾಕಂದ್ರೆ ನಾನು ಒಂದು ವಿಷಯ ಹೇಳೋದು ಮರ್ತ್ಬಿಟ್ಟೆ, ಏನ್ ಗೊತ್ತಾ, ಇದು ಹೆಚ್ಚಾಗಿ ಕಾಡ್ತಕ್ಕಂಥದ್ದು ಗಿಡ್ಡು ತಳಿಗಳು ಮತ್ತೆ ಹೈಬ್ರಿಡ್ ತಳಿಗಳು, ಇದು ನಾವು ಗಮನದಲ್ಲಿಟ್ಕೊಬೇಕು. ಬಹಳ ಹೆಚ್ಚಾಗಿ ಅತಿಯಾಗಿ ಕಾಡ್ತಕ್ಕಂಥದ್ದು ಗಿಡ್ಡು ತಳಿಗಳು, ಯಾವುದು ಚೌಗಾಟ್ ಆರೆಂಜ್ ಡಾರ್ಫ್ ಇರ್ಬೋದು, ಮಲಯನ್ ಗ್ರೀನ್ ಡಾರ್ಫ್ ಇರ್ಬೋದು, ಚೌಗಾಟ್ ಗ್ರೀನ್ ಡಾರ್ಫ್ ಇರ್ಬೋದು, ಇಲ್ಲಾಂದ್ರೆ ಹೈಬ್ರಿಡ್ ತಳಿಗಳು, ಇಂಥದ್ರಲ್ಲಿ ಜಾಸ್ತಿ ಇರುತ್ತೆ. ಆಮೇಲೆ ಈ ಗಿಡ್ಡು ತಳಿಗಳು ಹೈಬ್ರಿಡ್ ತಳಿಗಳು ಎತ್ತರ ಕಡಿಮೆ ಇರುತ್ತೆ. ಈ ಎತ್ತರ ಕಡಿಮೆ ಇರೋದ್ರಿಂದ ಇಲ್ಲಿ ಬೇವಿನ ಎಣ್ಣೆನ ಅದನ್ನ ಸಿಂಪರಣೆ ಮಾಡೋಕೆ ಸಾಧ್ಯತೆ ಇರುತ್ತೆ. ಆದ್ರೆ ಎತ್ತರ ತಳಿಗಳಲ್ಲಿ ಇದು ಅಷ್ಟೊಂದು ಅಟ್ಯಾಕ್ ಆಗೋದು ಕಡಿಮೆ, ಒಂದು ಇದರ ಸಂತತಿ ಕಡಿಮೆ ಇಲ್ಲಿ ಎತ್ತರ ತಳಿಗಳಲ್ಲಿ. ಎತ್ತರ ತಳಿಗಳಲ್ಲಿ ಇದ್ರ ಬಾಧೆ ಬಹಳ ಕಡಿಮೆ, ಯಾವುದಕ್ಕೆ ಗಿಡ್ಡ ತಳಿ ಮತ್ತೆ ಹೈಬ್ರಿಡ್ ತಳಿಗಳಿಗೆ ಕಂಪೇರ್ ಮಾಡಿದಾಗ ಇದರ ಒಂದು ಬಾಧೆ ಸಾಧ್ಯತೆ ಬಹಳ ಕಡಿಮೆ. ಈಗ ಗಿಡ್ಡ ತಳಿಗಳು ಇರ್ಬೋದು, ಹೈಬ್ರಿಡ್ ತಳಿಗಳು ಇರ್ಬೋದು, ಇಂಥದ್ರಲ್ಲೆಲ್ಲ ನಾವು ಸಿಂಪರಣೆ ಮಾಡ್ಕೊಬಹುದು. ಆಮೇಲೆ ಎತ್ತರ ತಳಿಗಳಲ್ಲೂ ಕೂಡ ಒಂದು 15 ವರ್ಷದ ಕೆಳಗೆ ಮರಗಳು, ತುಂಬಾ ಎತ್ತರದ ಮರಗಳಿಗೆ ಸಿಂಪರಣೆ ಮಾಡೋದು ಬಹಳ ಕಷ್ಟಕರ. ಹಾಗಾಗಿ ಒಂದು 15 ವರ್ಷದ ಕೆಳಗೆ ಇರತಕ್ಕಂಥ ಮರಗಳು ಮತ್ತೆ ಗಿಡ್ಡ ತಳಿಗಳು ಮತ್ತೆ ಈ ಒಂದು ಹೈಬ್ರಿಡ್ ತಳಿಗಳಿಗೆ ಬೇವಿನ ಎಣ್ಣೆಯನ್ನ 5 ಮಿಲಿ ಬೇವಿನ ಎಣ್ಣೆಗೆ ಒಂದು 1/4 ಗ್ರಾಂನಷ್ಟು ಸೋಪಿನ ಪುಡಿ. ಸೋಪಿನ ಪುಡಿ ಯಾಕೆ ಮಿಕ್ಸ್ ಮಾಡ್ಕೊಬೇಕಂದ್ರೆ ಇದು ಎಣ್ಣೆ, ಎಣ್ಣೆ ಗಗರಿಗಳ ಮೇಲೆ ಎಲ್ಲ ಅದು ಸಿಂಪರಣೆ ಮಾಡಿದಾಗ ಜಾರ್ ಹೋಗ್ಬಿಡುತ್ತೆ, ಹಾಗಾಗಿ ಜಾರಬಾರ್ದು ಅಂತ ಹೇಳ್ಬಿಟ್ಟು ಈ ಒಂದು ಮಿಕ್ಸ್ ಆಗ್ಬೇಕಲ್ಲ, ಎಣ್ಣೆ ನೀರಲ್ಲಿ ಕರಗಬೇಕಂದ್ರೆ ಮಿಕ್ಸ್ ಆಗ್ಬೇಕಲ್ಲ, ಹಾಗಾಗಿ ಬೇವಿನ ಎಣ್ಣೆ 5 ml ಬೇವಿನ ಎಣ್ಣೆ ಜೊತೆಗೆ 1/4 ಗ್ರಾಂನಷ್ಟು ಸಾಬೂನ್ ಪುಡಿ, ಸೋಪಿನ ಪುಡಿ 1/4 ಗ್ರಾಮು, 5 ಮಿಲಿ ಬೇವಿನ ಎಣ್ಣೆನ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನ ಸಿಂಪರಣೆ ಮಾಡ್ಬೇಕು ಗರಿಗಳ ಕೆಳಭಾಗದಲ್ಲಿ, ಕೆಳಭಾಗಕ್ಕೆ ಫೋರ್ಸ್ ಆಗಿ ಸಿಂಪರಣೆ ಮಾಡ್ಬೇಕು. ಇದನ್ನ ಎಷ್ಟು ಸಾರಿ ಮಾಡ್ಬೇಕಪ್ಪ ಅಂದ್ರೆ 3 ಸಾರಿ ಮಾಡ್ಬೇಕು, 15 ದಿನಕ್ಕೊಂದು ಟೈಮು 3 ಸಾರಿ. ಈ ಒಂದು ಬೇವಿನ ಎಣ್ಣೆ ನಾನು ಏನ್ ಹೇಳಿದ್ನಲ್ಲ, 1 ಲೀಟರ್ ನೀರಿಗೆ 5 ml ಬೇವಿನ ಎಣ್ಣೆ 1/4 ಗ್ರಾಂನಷ್ಟು ಸೋಪಿನ ಪುಡಿ ಮಿಶ್ರಣ ಮಾಡ್ಕೊಂಡ್ಬಿಟ್ಟು ಈ ಒಂದು ದ್ರಾವಣವನ್ನ ಎಲೆಗಳ ಕೆಳಭಾಗದಲ್ಲಿ ಫೋರ್ಸ್ ಆಗಿ ಸಿಂಪರಣೆ ಮಾಡ್ಬೇಕು. ಇದನ್ನ ಎಷ್ಟು ಸಾರಿ ಮಾಡ್ಬೇಕಪ್ಪ ಅಂದ್ರೆ 15 ದಿನಗಳಿಗೊಂದ್ಸಾರಿ 3 ಟೈಮ್ ಮಾಡ್ಬೇಕು, 3 ಸಾರಿ ಮಾಡ್ಬೇಕು. ಈ ಬೇವಿನ ಎಣ್ಣೆ ಸಿಂಪಡಿಸಿದ ಮೇಲೆ ಈಗ 15 ದಿನ ಅಂತ ಹೇಳಿದ್ನಲ್ಲ, 3 ಸಾರಿ ಅಂದ್ರೆ 45 ದಿನ ಆಯ್ತು. ಹೌದು, ಈಗ ನಾವು ಇವತ್ತು ಸಿಂಪರಣೆ ಮಾಡಿದೀವಿ ಅಂದ್ರೆ ಬೇವಿನ ಎಣ್ಣೆ ಇದಾದ ಒಂದು 10 ದಿನಕ್ಕೆ ಬರೀ ನೀರ್ನ ಸಿಂಪರಣೆ ಮಾಡ್ಬೇಕು. 15 ದಿನಕ್ಕೊಂದು ಟೈಮು ಬೇವಿನ ಎಣ್ಣೆ, ಅದ್ರ ಮಧ್ಯದಲ್ಲಿ ಇವತ್ತು ಎಣ್ಣೆ ಸಿಂಪರಣೆ ಮಾಡಿದೀವಿ ಅಂದ್ರೆ ಇನ್ 10 ದಿನದ ನಂತರ ಬರೀ ನೀರ್ನ ಫೋರ್ಸ್ ಆಗಿ ಸಿಂಪರಣೆ ಮಾಡ್ಬೇಕು. ಆಲ್ಮೋಸ್ಟ್ 90% ಇವೇನು ಬೆಳೆ ಸುಡಿನೆಲ್ಲ ಹತೋಟಿ ಆಗ್ಬೇಕು. ನೀರನ್ನ ಯಾಕೆ ಸಿಂಪರಣೆ ಮಾಡ್ಬೇಕು, ನೀರನ್ನ ಯಾಕೆ ಸಿಂಪರಣೆ ಮಾಡ್ಬೇಕಂದ್ರೆ ಬರೀ ಬೇವಿನ ಎಣ್ಣೆಗೆ ಒಂದೇ ಅಲ್ಲದೆ ಆಲ್ಟರ್ನೇಟ್ ಆಗಿ ಸಿಂಪರಣೆ ಮಾಡೋದ್ರಿಂದ ಫೋರ್ಸ್ ಆಗಿ ಏನ್ ಸಿಂಪರಣೆ ಮಾಡಿದ್ರು ಅದು ಹೋಗ್ಬಿಡುತ್ತೆ, ಕಲ್ಮಶ ಗಿಲ್ಮಶ ಏನಿದ್ರು ಎಲ್ಲ ಹೋಗ್ಬಿಡುತ್ತೆ. ಆಮೇಲೆ ನೆಕ್ಸ್ಟ್ ಮತ್ತೆ ಬೇವಿನ ಎಣ್ಣೆನ ಸಿಂಪರಣೆ ಮಾಡೋದು, ಯಾಕಂದ್ರೆ ಯಾವಾಗ್ಲೂ ಬೇವಿನ ಎಣ್ಣೆ ಅಂದ್ರೆ ಸ್ವಲ್ಪ ರೈತರಿಗೆ ಹೊರೆ ಆಗ್ಬೋದು ಅನ್ನೋ ಒಂದು ದೃಷ್ಟಿಯಿಂದ ಒಂದ್ಸಾರಿ ಬೇವಿನ ಎಣ್ಣೆ ಒಂದ್ಸಾರಿ ನೀರನ್ನ ಸಿಂಪರಣೆ ಮಾಡೋದು ಉತ್ತಮ. ಬೇವಿನ ಎಣ್ಣೆ ಮತ್ತೆ ನೀರನ್ನ ಸಿಂಪರಣೆಯನ್ನ ಆಲ್ಟರ್ನೇಟ್ ಮಾಡಬೇಕು. ಬೇವಿನ ಎಣ್ಣೆ ಒಂದೇನಾ ಇದಕ್ಕೆ ಮದ್ದು? ಬೇವಿನ ಎಣ್ಣೆ ಒಂದೇ ಮದ್ದು, ಯಾಕೆ ಅಂದ್ರೆ ಹಲವಾರು ಕಾರಣಗಳಿದಾವೆ. ಯಾಕೆ ಕೆಮಿಕಲ್ಗಳನ್ನ ನಾವು ಇದಕ್ಕೆ ರೆಕಮೆಂಡ್ ಮಾಡೋದಿಲ್ಲ ಅಂದ್ರೆ, ಈ ಬಿಳಿ ನೊಣ ಏನಂದ್ರೆ ಇದರದ್ದು ಒಂದು ಎರಿಟಬಲ್ ಕ್ಯಾರೆಕ್ಟರ್ ಏನಂದ್ರೆ ಇದು ಯಾವುದೇ ಒಂದು ಕೀಟನಾಶಕಕ್ಕೆ ತುಂಬಾ ಬೇಗ ರೆಸಿಸ್ಟೆನ್ಸ್ ಡೆವಲಪ್ಮೆಂಟ್ ಮಾಡ್ಕೊಬಿಡುತ್ತೆ, ಅಂದ್ರೆ ಈಗ ಯಾವುದೇ ಒಂದು ಕೆಮಿಕಲ್ಗಳನ್ನ ಅಡ್ಜಸ್ಟ್ ಆಗ್ಬಿಡುತ್ತೆ. ಆಮೇಲೆ ಇದು ರಿಸರ್ಜೆನ್ಸ್ ಜಾಸ್ತಿ ಆಗುತ್ತೆ, ಅಂದ್ರೆ ಕೆಮಿಕಲ್ ಸಿಂಪರಣೆ ಮಾಡಿದಷ್ಟು ಇದರ ಒಂದು ವಂಶಾಭಿವೃದ್ಧಿ ಇನ್ನೂ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ. ನಿಮಗೆ ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ತಮಿಳುನಾಡಲ್ಲಿ ಸ್ಟಾರ್ಟಿಂಗು ಬೇಸಿಗೆ ಟೈಮಲ್ಲಿ ಹೆಚ್ಚಾಗಿ ಇದಾಗ್ಬಿಡ್ತು, 2016-17 ಟೈಮಲ್ಲಿ ಹೆಚ್ಚಾಗಿ ಇದಾದಾಗ ಏನ್ ಮಾಡಿದ್ರೆ ಕೆಲವರು ಆತಂಕಗೊಂಡ್ಬಿಟ್ಟು ಸ್ಪ್ರೇ ಮಾಡ್ಬಿಟ್ರು ಕೆಮಿಕಲ್ನ. ಈ ಕೆಮಿಕಲ್ಗಳನ್ನ ಸ್ಪ್ರೇ ಮಾಡಿದಾಗ ಏನಾಗ್ಬಿಡ್ತಂದ್ರೆ ಹೆಚ್ಚಾಗಿ ಇನ್ನೂ ವೃದ್ಧಿ ಆಗ್ಬಿಡ್ತು. ಬೇರೆ ತೋಟಗಳಲ್ಲಿ ನ್ಯಾಚುರಲ್ ಹಂಗೆ ಇದ್ದು, ಅಂದ್ರೆ ಅವ್ರೇನು ಸಿಂಪರಣೆ ಮಾಡಲಿಲ್ಲ, ಅವರಿಗೆ ಗೊತ್ತೂ ಇರಲಿಲ್ಲ ಸಿಂಪರಣೆ ಮಾಡಬೇಕು, ಆಮೇಲೆ ಮರಗಳು ಅಷ್ಟೊಂದು ತಲೆ ಕೆಡಿಸ್ಕೊಂಡು ಸಿಂಪರಣೆ ಮಾಡಲಿಲ್ಲ. ಅಂತರ್ ತೋಟದಲ್ಲಿ ಇದರ ಒಂದು ವಂಶಾಭಿವೃದ್ಧಿ ಮತ್ತೆ ಸಂತತಿ ಆಮೇಲೆ ಅದ್ರದ್ದು ಒಂದು ಪಾಪ್ಯುಲೇಷನ್ ಕಡಿಮೆ ಇದ್ದವು, ಎಲ್ಲಿ ಸಿಂಪರಣೆ ಮಾಡಲಿಲ್ಲದ ತೋಟದಲ್ಲಿ, ಸಿಂಪರಣೆ ಮಾಡಿರೋ ತೋಟದಲ್ಲಿ ಹೆಚ್ಚಾಗ್ಬಿಟ್ಟಿದ್ವು. ಹಾಗಾಗಿ ಇಲ್ಲಿ ಕೆಮಿಕಲ್ಗಳನ್ನ ಸಿಂಪರಣೆ ಮಾಡಬಾರ್ದು, ಸಿಂಪರಣೆ ಮಾಡಬಾರ್ದು. ಸಿಂಪರಣೆ ಮಾಡಿದ್ರು ಕೂಡ ಚಿಕ್ಕ ಸಸಿಗಳನ್ನ ನಾವು ಎಲ್ಲಾದ್ರೂ ಬೇರೆ ರಾಜ್ಯಗಳಿಂದ ಬೇರೆ ಪ್ರದೇಶಗಳಿಂದ ನಮ್ಮ ಇದಕ್ಕೆ ತರ್ತಿರ್ತೀವಲ್ಲ, ಅಂತ ಸಮಯದಲ್ಲಿ ಯಾಕಂದ್ರೆ ಟ್ರಾನ್ಸ್ಪೋರ್ಟೇಷನ್ ಟೈಮಲ್ಲಿ ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ ಅದು ಸ್ಪ್ರೆಡ್ ಆಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಯಾವ್ದಾದ್ರು ಒಂದು ಸಿಸ್ಟಮಿಕ್ ಇನ್ಸೆಂಟಿವ್, ಇಮಿಡಾಕ್ರೋಪಿಡ್ 1/2 ml 1 ಲೀಟರ್ ನೀರಿಗೆ 1/2 ml ಹಾಕ್ಬಿಟ್ಟು ಸಣ್ಣ ಸಸಿಗಳು 2 ವರ್ಷದ ಕೆಳಗೆ ಸಸಿಗಳಿಗೆ ಅಷ್ಟೇ ಸಿಂಪರಣೆ ಮಾಡಿಬಿಟ್ಟು ತರೋದು ಉತ್ತಮ. ಮುಂಜಾಗ್ರತಾ ಕ್ರಮವಾಗಿ ಇದೊಂದು ಸಸಿಗಳಿಗೆ ಮಾತ್ರ ರೆಕಮೆಂಡೇಶನ್ ಮಾಡಬಹುದು. ಒಳ್ಳೆದು ಡಾಕ್ಟರ್ ಜಿ ಎಸ್ ಚಂದ್ರಶೇಖರ್ ಅವರೇ, ತೆಂಗಿನ ಬೆಳೆಯನ್ನ ಬಾಧಿಸತಕ್ಕಂತಹ ಬಿಳಿ ಸುರುಳಿ ನೊಣದ ನಿಯಂತ್ರಣವನ್ನ ಹೇಗೆ ಮಾಡಬೇಕು, ಇದು ಏನೆಲ್ಲ ಹಾನಿಯನ್ನ ಮಾಡುತ್ತೆ ಅನ್ನುವಂತಹ ವಿಚಾರಗಳನ್ನ ಇವತ್ತು ವಿವರವಾಗಿ ತಾವು ತಿಳಿಸಿಕೊಟ್ರಿ. ಈ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಮ್ಮ ಕೃಷಿಕರು ತಮ್ಮನ್ನ ಸಂಪರ್ಕವನ್ನ ಮಾಡುವಂತದ್ದು ಹೇಗೆ? ನನ್ನ ಒಂದು ಮೊಬೈಲ್ ನಂಬರ್ ಇದೆ, ಇಲ್ಲಾಂದ್ರೆ ನಮ್ಮ ಆಫೀಸಿಗೆ ಕೂಡ ಭೇಟಿ ಕೊಡಬಹುದು. ತೋಟಗಾರಿಕಾ ಸಂಶೋಧನಾ ಕೇಂದ್ರ ಅರಸೀಕೆರೆ, ಒಂದು ಆಲ್ ಇಂಡಿಯಾ ಕೋಆರ್ಡಿನೇಟರ್ ರಿಸರ್ಚ್ ಪ್ರಾಜೆಕ್ಟ್ ಅಂತ ಏನಿದೆಯಲ್ಲ ನಮ್ದು, ಒಂದು ASRP ಪಂಪ್ಸ್, ಇದಕ್ಕೆ ಅವರು ಭೇಟಿ ನೀಡಿ ಇದರ ಬಗ್ಗೆ ಮಾಹಿತಿನ ತಗೊಬೋದು. ಎರಡನೇದಾಗಿ ನನ್ನ ಒಂದು ಮೊಬೈಲ್ ಸಂಖ್ಯೆನ ಅವ್ರಿಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. 9991 01 01 09 02 02 04 0 4 0. ಇದು ಡಾಕ್ಟರ್ ಜಿ ಎಸ್ ಚಂದ್ರಶೇಖರ್ ಅವರ ಸಂಪರ್ಕ ಸಂಖ್ಯೆ. ತೆಂಗನ್ನ ಬಾಧಿಸತಕ್ಕಂತಹ ಬಿಳಿ ಸುರುಳಿ ನೊಣದ ನಿಯಂತ್ರಣಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಅವರನ್ನ ಸಂಪರ್ಕವನ್ನ ಮಾಡಬಹುದು. ವಿವರವಾದಂತಹ ಮಾಹಿತಿಯನ್ನ ಇವತ್ತು ಮಾಡಿಕೊಟ್ರಿ, ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಎಲ್ಲ ಕೃಷಿಕರಿಗೆ. ಧನ್ಯವಾದಗಳು. ಇದುವರೆಗೆ ತೆಂಗಿನ ಬೆಳೆ ಬಾಧಿಸುವ ಬಿಳಿ ನೊಣದ ನಿಯಂತ್ರಣ ಕುರಿತು ಅರಸೀಕೆರೆಯ ಬೋರನ್ಕೊಪ್ಪಲ್ನಲ್ಲಿರುವ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಜಿಎಸ್ ಚಂದ್ರಶೇಖರ್ ಅವರೊಂದಿಗೆ ಸಂದರ್ಶನ ಕೇಳಿದರು. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿಮಲ್ ಸೋದನ್. ಶ್ರೀ ಮಲ್ಲೇಶ್ವರ ಯುವಕರ ಸಂಘ ಇಬ್ದಾಣೆ ಮತ್ತು ಇಬ್ದಾಣೆ ಗ್ರಾಮಸ್ಥರ ವತಿಯಿಂದ ಸುಕ್ಷೇತ್ರ ಶ್ರೀ ಗದ್ದುಗೆ ಅಜ್ಜಯ್ಯನವರ ಜೀರ್ಣೋದ್ಧಾರವನ್ನು ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಶ್ರೀ ವೀರೇಂದ್ರ ಹೆಗಡೆಯವರ ಆಶೀರ್ವಾದದೊಂದಿಗೆ ಮೇ ತಿಂಗಳ 8 ಮತ್ತು 9 ತಾರೀಕಿನಂದು ಆಯೋಜಿಸಲಾಗಿದೆ. ಸರ್ವರಿಗೂ ಸ್ವಾಗತವನ್ನು ಕೋರಬಯಸುವವರು ಇಬ್ದಾಣೆ ಮತ್ತು ಹೊಸಳ್ಳಿ ಗ್ರಾಮಸ್ಥರು, ಬೇಲೂರು ರಸ್ತೆ, ಹಾಸನ. ಇದುವರೆಗೆ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಬಿತ್ತರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ FM 102.2 ಮೆಗಾಹರ್ಟ್ಸ್ಗಳಲ್ಲಿ ಮೂಡಿಬಂದಿತು. ಇದೊಂದು ಪ್ರಕಟಣೆ. ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದಿಂದ 2021-22 ಸಾಲಿಗೆ ಜೀವಜಲ ಯೋಜನೆಯಡಿ ಸೌಲಭ್ಯ ಪಡೆಯಲು ಇಚ್ಛಿಸುವ ಹಿಂದುಳಿದ ವರ್ಗಗಳ ಪ್ರವರ್ಗ 3B ಒಳಪಟ್ಟು ಅರ್ಹ ಫಲಾಪೇಕ್ಷೆಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿದಾರರು ಕನಿಷ್ಠ 1 ಎಕರೆ ಹಾಗೂ ಗರಿಷ್ಠ 5 ಎಕರೆ ಜಮೀನು ಹೊಂದಿದ್ದು ಯಾವುದೇ ಮೂಲದಿಂದ ನೀರಾವರಿ ಸೌಲಭ್ಯ ಹೊಂದಿಲ್ಲದ ಸಣ್ಣ ಹಾಗೂ ಅತಿ ಸಣ್ಣ ರೈತರಾಗಿದ್ದು ವಾರ್ಷಿಕ ವರಮಾನ 40,000 ರೂಪಾಯಿಗಳಿಗೆ ಮೀರಿರಬಾರದು. ಅರ್ಜಿದಾರರ ವಯಸ್ಸು 18-55 ವರ್ಷಗಳು ಇರಬೇಕು. ವೈಯಕ್ತಿಕ ನೀರಾವರಿ ಕೊಳವೆ ಬಾವಿ ಘಟಕಕ್ಕೆ 250,000 ರೂಪಾಯಿಗಳನ್ನು ನಿಗದಿಪಡಿಸಲಾಗಿದೆ. ಇದರಲ್ಲಿ 2,00,000 ಸಹಾಯಧನ ಹಾಗೂ 50,000 ರೂಪಾಯಿಗಳನ್ನು %4 ಬಡ್ಡಿದರದಲ್ಲಿ ಸಾಲ ನೀಡಲಾಗುವುದು. ಜೀವಜಲ ಯೋಜನೆಯಲ್ಲಿ ಸೌಲಭ್ಯವನ್ನು ಪಡೆಯಲು ಇಚ್ಛಿಸುವವರು ವೀರಶೈವ ಲಿಂಗಾಯತ ಸಮುದಾಯದ ಫಲಾಪೇಕ್ಷಿಗಳು ನಿಗಮದ ವೆಬ್ಸೈಟ್ ಸಂಖ್ಯೆ www.dbcdkarnataka.gov ಇಲ್ಲಿ ಸಂಪರ್ಕಿಸಬಹುದು. ಅರ್ಜಿಯನ್ನು ಜಿಲ್ಲಾ ವ್ಯವಸ್ಥಾಪಕರು ಡಿ ದೇವರಾಜ್ ಅರಸು, ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ, ಕೆಎಚ್ಪಿ ಸಂಕೀರ್ಣ 2ನೇ ಮಹಡಿ, 23ನೇ ಅಡ್ಡರಸ್ತೆಯ ಹೌಸಿಂಗ್ ಬೋರ್ಡ್, ಕುವೆಂಪು ನಗರ, ಹಾಸನ ಇಲ್ಲಿ ಪಡೆದು ಭರ್ತಿ ಮಾಡಿದ ಅಗತ್ಯ ದಾಖಲಾತಿಗಳೊಂದಿಗೆ ಸಲ್ಲಿಸಲು ಅಂತಿಮ ದಿನಾಂಕ 25/2022 ಅಂದರೆ ದಿನಾಂಕ 10/5/2022 ವಿಸ್ತರಿಸಲಾಗಿದೆ. ಹೆಚ್ಚಿನ ವಿವರಗಳಿಗಾಗಿ ಈಗ ಹೇಳುವ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಬಹುದು: 29-52-53. ಎಸ್ಟಿಡಿ ಕೋಡ್ ಸಂಖ್ಯೆ 0-8-1-7-2. ಪ್ರಕಟಣೆ ಕೇಳಿದಿರಿ. ಸಾಲಿಗೆ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸರ್ಕಾರಿ ಮುರಾರ್ಜಿ ದೇಸಾಯಿ ಬಾಲಕಿಯರ ವಸತಿ ಪದವಿ ಪೂರ್ವ ಕಾಲೇಜು ಇಲ್ಲಿ ಪ್ರಥಮ ಪಿಯುಸಿಗೆ, ವಿಜ್ಞಾನ ವಿಭಾಗಕ್ಕೆ ಪಿಸಿಎಂಬಿ ಮತ್ತು ವಾಣಿಜ್ಯ ವಿಭಾಗ ಎಚ್ಇಬಿಎ ವಿಭಾಗಕ್ಕೆ ಆಂಗ್ಲ ಮಾಧ್ಯಮದಲ್ಲಿ ಪ್ರಥಮ ಪಿಯುಸಿಗೆ ದಾಖಲಾತಿಗಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅಲ್ಪಸಂಖ್ಯಾತರ ಸಮುದಾಯವಾದ ಸಿಖ್, ಬೌದ್ಧ, ಜೈನ, ಕ್ರಿಶ್ಚಿಯನ್, ಮುಸ್ಲಿಂ ಮತ್ತು ಪಾರ್ಸಿ ವಿದ್ಯಾರ್ಥಿಗಳಿಗೆ 75%, ಹಾಗೆಯೇ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಹಾಗೂ ಇತರೆ ಹಿಂದುಳಿದ ವರ್ಗಗಳಿಗೆ 25% ಸೀಟುಗಳು ಲಭ್ಯವಿರುತ್ತವೆ. ವಸತಿ ಶಾಲೆಗೆ ಅರ್ಜಿ ಸಲ್ಲಿಸ ಬಯಸುವ ವಿದ್ಯಾರ್ಥಿಗಳು ಅರ್ಜಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸರ್ಕಾರಿ ಮುರಾರ್ಜಿ ದೇಸಾಯಿ ಬಾಲಕಿಯ ವಸತಿ ಪದವಿ ಪೂರ್ವ ಕಾಲೇಜನ್ನು ಸಂಪರ್ಕಿಸಬಹುದು. ವಿಳಾಸ: ಸರ್ಕಾರಿ ಮುರಾರ್ಜಿ ದೇಸಾಯಿ ಬಾಲಕಿಯರ ವಸತಿ ಪದವಿ ಪೂರ್ವ ಕಾಲೇಜು, ಗುರುಮಾರನಹಳ್ಳಿ, ಚನ್ನಪಟ್ಟಣ ತಾಲೂಕು. ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಪ್ರಿಯ ಕೇಳಿದರೆ, ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ: ಇನ್ನು ಮುಂದೆ 6:20 ಪ್ರಾಯೋಜಿತ ಕಾರ್ಯಕ್ರಮ ದಿಕ್ಸೂಚಿ. ಇದರಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಮಾರ್ಗಸೂಚಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎಪಿಜೆ ಅಕಾಡೆಮಿ ಕೆಆರ್ ಪುರಂ ಹಾಸನ. ಪ್ರಸ್ತುತಿ ಸುಜಾತ ಎಫ್ ತಳವಾರ್. 6:30 ವಿಜ್ಞಾನದ ಮುನ್ನಡೆ. 6:51 ಕಸ್ಟಮೈಸ್ಡ್ ಸ್ಪಾನ್ಸರ್ ಪ್ರೋಗ್ರಾಂ. ಸಕಲೇಶ್ಪುರದಲ್ಲಿ ಹಮ್ಮಿಕೊಳ್ಳುತ್ತಿರುವ ಕ್ಯಾಪಿಟೆಕಲ್ ಸಮಾವೇಶ ಕುರಿತು ಮಾಹಿತಿ ನೀಡುವ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಗ್ರೋಯರ್ಸ್ ಫೆಡರೇಷನ್ ಸಕಲೇಶ್ಪುರ. 6:56 ಚಿತ್ರಗೀತೆ. 7:00 ನಮ್ಮ ಕನಸಿಗೆ ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ವಿಶೇಷ ಸರಣಿ ಪರಿಸರ ಸಂರಕ್ಷಣೆಗೆ ಶೀರ್ಷಿಕೆಯಡಿ ಕಾರ್ಯಕ್ರಮ ಬಿತ್ತರವಾಗಲಿದೆ. ಪ್ರಸ್ತುತಪಡಿಸುತ್ತಾರೆ ನೀಟ್ ಇಂಟೆಲಿಜೆಂಟ್ಸ್ ಕಮ್ಯುನಿಕೇಷನ್ ವಿದ್ಯಾರ್ಥಿಗಳು ಮಂಗಳೂರು. ಇಂದು ರಾತ್ರಿ 9:00 ಚಿನ್ನರ ಸುದ್ದಿಲೋಕ. ಪ್ರಸ್ತುತಪಡಿಸುತ್ತಾರೆ ಅನನ್ಯ ಶ್ರೀನಾಥ್. 9:30 ರವಿವಾರದ ಅಖಿಲ ಭಾರತ ಸಂಗೀತ ಸಭಾ. ಅವನೇಂದ್ರ ಅವರಿಂದ ಸಿತಾರವಾದನ. ನಾಳೆ ಬೆಳಿಗ್ಗೆ 6:05 ಡಾಕ್ಟರ್ ಬಿಕೆ ರವಿ ಅವರಿಂದ ಚಿಂತನ. 6:20 ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳು. 6:50 ರೈತರಿಗೆ ಸಲಹೆಗಳು. 7:15 ಭಾವಗೀತೆಗಳು. 7:45 ನಿತ್ಯ ವಿಜ್ಞಾನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹ ಸೊಸೈಟಿ. 7:50 ಸಕಲೇಶ್ಪುರದಲ್ಲಿ ಹಮ್ಮಿಕೊಳ್ಳುತ್ತಿರುವ ಕ್ಯಾಂಪಿಟೆಕ್ ಸಮಾವೇಶ ಕುರಿತು ಮಾಹಿತಿ ನೀಡುವ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಗ್ರೋಯರ್ಸ್ ಫೆಡರೇಷನ್ ಸಕಲೇಶ್ಪುರ. 7:55 ಸವಿಗಾನ. ನಾಳೆ ಬೆಳಿಗ್ಗೆ 9:05